ಬೆಂಗಳೂರು. ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಬೆದಬಟ್ಟೆ ಗ್ರಾಮದ ಯುವ ರೈತರಾದ ಪುಷ್ಪದಯ್ಯ ಆರ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ ಶ್ರೀ ಶಾಂತಪ್ಪ ದೂತರಗಾವಿ ಅವರಿಂದ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆದಬಟ್ಟಿ ಗ್ರಾಮದ ಯುವ ರೈತರಾದ ಪುಷ್ಪದಯ್ಯ ಆರ್ ಹಿರೇಮಠ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆದವಟ್ಟಿ ಗ್ರಾಮದ ರೈತರಾಗಿರ್ತಕ್ಕಂತಹ ಪುಷ್ಪದಯ್ಯ ಆರ್ ಹಿರೇಮಠ ಅಂತೇಳಿ ಇವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಪುಷ್ಪದಯ್ಯ ಅವರೇ. ನಮಸ್ಕಾರ ಸರ್. ಪುಷ್ಪದಯ್ಯ ಅವರೇ, ನಿಮ್ಮ ಹೆಸರು ವಿಶೇಷವಾಗಿದೆ, ಈ ಹೆಸರಿನ ಹಿನ್ನೆಲೆ ಏನಿದು? ಏನು ಸರ್, ನನ್ನ ಹಿರಿಯರ ಹೆಸರು ಇದು ಪುಷ್ಪದಯ್ಯ ಅಂತ ಹೇಳಿ. ನಮ್ಮ ಅಂದ್ರೆ ದೇವರಿದೆಯಾ ಎಲ್ಲಾದರೂ ಅಥವಾ ಹೇಗೆ? ಇಲ್ಲ, ನಮ್ಮ ಮೂಲತಃ ನಮ್ಮ ಹಿರಿಯರ ಹೆಸರು ಸರ್ ಇದು. ನಮ್ಮ ತಂದೆಯವ್ರ ತಂದೆ ಹೆಸರು. ಅಜ್ಜನ ಹೆಸರು ನಿಮ್ಗೆ ಇಟ್ಟಿದ್ದಾರೆ? ಅಜ್ಜನ ಹೆಸರು ನಮಗೆ ಪುಷ್ಪದಯ್ಯ ಅಂತ. ಹೌದು ಸರ್. ಪುಷ್ಪದಯ್ಯ ಅವರೇ, ನಿಮ್ಮ ಶಿಕ್ಷಣ ಏನು ಮುಗಿಸಿದಿರಿ? ಸರ್, ನಂದು 1-7 ಇಲ್ಲೇ ಬೆದವಟ್ಟಿಯಲ್ಲೇ ವಿದ್ಯಾಭ್ಯಾಸ ಆಗಿದೆ. ಹೈಸ್ಕೂಲ್ ಬಂದು ಗವಿಸಿದ್ದೇಶ್ವರ ಪ್ರೌಢಶಾಲೆ ಕುಕನೂರು, ಆಮೇಲೆ PUC ಬಂದು ವಿದ್ಯಾನಂದ ಗುರುಕುಲ್ ಅಂತ ಹೇಳಿ ಕುಕನೂರಲ್ಲಿ ಆಗಿದೆ. 5 LLB ಧಾರವಾಡ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಧಾರವಾಡದಲ್ಲಿ LLB ಆಗಿದೆ. LLM ಬಂದು ಶಿವಮೊಗ್ಗ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಆಗಿದೆ. ಓಹ್, LLB ಮಾಡಿದ್ದೀರಿ, LLM ಸಹಿತ ಮಾಡಿದ್ದೀರಿ. ಹೌದು. ಜೊತೆಗೆ ಕೃಷಿಯ ನಂಟು ಹೇಗಿದೆ ನಿಮಗೆ? ಸರ್, ಯಾವಾಗಲೂ ಮೂಲತಃ ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ, ಒಕ್ಕಲ್ತನದ ಫ್ಯಾಮಿಲಿನೇ ಯಾವಾಗಲೂ ಇತ್ತು. ನಡುವೆ ಒಂದು ಸ್ವಲ್ಪ ನಾವು ಓದೋ ಟೈಮಲ್ಲಿ ಅಷ್ಟೇ ಒಂದು 5 ಗ್ಯಾಪ್ ಆಗಿತ್ತು ಧಾರವಾಡದಲ್ಲಿ ಇರಬೇಕಾದ್ರೆ. ಅಲ್ಲಿಂದ ಬಂದು ಮತ್ತೆ ವಕಾಲತ್ ಜೊತೆನೇ ಇದನ್ನು ಅಗ್ರಿಕಲ್ಚರ್ ಕೂಡ ನೋಡ್ಕೋತಾ ಇದ್ದೀನಿ. ಅಂದರೆ ನಿಮ್ಮ ತಂದೆಯವರ ಕಾಲಘಟ್ಟದ ಕೃಷಿ ಹೇಗಿತ್ತು? ಅವಾಗ ಹೀಗೆ ಸರ್, ಇದೆ ಎತ್ತು ಇರಲಿಲ್ಲ, ಬಟ್ ಇವಾಗೂ ಕೂಡ ಇಲ್ಲ. ಎತ್ತಿಂದೆಲ್ಲ ಇವಾಗ ಕಡಿಮೆ ಆಗಿದೆ, ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ ಜೊತೆ ನಾವು ಸ್ವಲ್ಪ ನಿಂತ್ಕೊಂಡು ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಒಟ್ಟು 2 ಭೂಮಿ ಇದೆ ಪುಷ್ಪದಯ್ಯ? ನಮ್ಗೆ ಒಟ್ಟಾರೆಯಾಗಿ ಒಂದು 20 ಇದೆ ಸರ್. ಎಲ್ಲ ಕೆಂಪು ಭೂಮಿ. ನಿಮ್ಮ ಈ ಭಾಗದ ಭೂಮಿ ಕೆಂಪದು? ಕೆಂಪದು ಇದೆ, ಏರಿ ಕಪ್ಪು ಭೂಮಿನೇ ಇದೆ ಸ್ವಲ್ಪ, 1 ಅಷ್ಟೇ ಇದೆ ಅದು. ಕೆಂಪು ಭೂಮಿನೇ ಬಹಳ ಇದೆ ನಮ್ದು. ಈ ಕೆಂಪು ಭೂಮಿಗೆ ಸೂಕ್ತವಾದ ಬೆಳೆಗಳು ಯಾವ್ಯಾವು? ಸರ್, ಇಲ್ಲಿ ರೇನಿ ಸೀಸನ್ ಅಲ್ಲಿ ಹತ್ತಿ ಬೆಳೀತಾರೆ, ಸೂರ್ಯಕಾಂತಿ ಬೆಳೀತಾರೆ, ಮುಸ್ಕಿನ ಜೋಳ ಬೆಳೀತಾರೆ, ಅದ್ರ ಜೊತೆನೆ ಬೆಳೆಯರ್ ಗೋಧಿ ಬೆಳೀತಾರೆ, ಅದ್ರ ಜೊತೆ ಶೇಂಗಾ ಬೆಳೀತಾರೆ. ಎಲ್ಲ ಬೆಳೆಗಳು ಬೆಳೀತಾರೆ, ಬಟ್ ಕಷ್ಟಪಟ್ಟು ಬೆಳೆದ್ರೆ ಎಲ್ಲ ಬೆಳೆಗಳನ್ನು ಬೆಳಿಬಹುದು. ಎರೆ ಭೂಮಿ ಅಂತ ಕರೀತಾರಲ್ವಾ? ಹೌದು. ಎರೆ ಭೂಮಿಗೂ ನಿಮ್ಮ ಭೂಮಿಗೂ, ಇದು ನಿಮ್ಗೆ ಕೆಂಪು ಭೂಮಿ ಮಸಾರಿ ಭೂಮಿ ಅಂತಾರ, ಇದಕ್ಕೆ ಏನಂತಾರೆ? ಇದಕ್ಕೆ ಮಸಾರಿ ಭೂಮಿ. ಮಸಾರಿ ಭೂಮಿ ಅಂತಾರೆ. ಎರೆ ಭೂಮಿಗೆ ಈ ಮಸಾರಿ ಭೂಮಿಗೆ ಇರ್ತಕ್ಕಂತ ವ್ಯತ್ಯಾಸ ಏನು ಸರ್? ಏನ್ ನೋಡ್ರಿ, ಎರಿ ಒಳಗೆ ಎರಡು ಪೀಕ್ ಬರುತ್ತೆ, ಮುಂಗಾರು ಸೀಸನ್ನು, ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತೇಳಿ. ಎರಿ ಒಳಗೆ ಮುಂಗಾರು ಒಳಗೆ ಹೆಸರು ತೆಗಿತಾರೆ, ಸುರೇಪಾನ ತೆಗಿತಾರೆ, ಗೊಂಜಾಳ ತೆಗಿತಾರೆ. ಹಿಂಗಾರಿಯಲ್ಲಿ ಅವರು ಗೋಧಿ, ಬಿಳಿಜೋಳ, ಹುರಿಗಡ್ಲೆ ಎಲ್ಲ ತೆಗಿತಾರೆ. ಅದೇ ಮುಂಗಾರಿ ಒಳಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅವಳು ಹಿಂಗಾರಿ ಒಳಗೆ ಬರ್ತದೆ, ಒಂದು ವರ್ಷದ ಪೀಕು. ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಹತ್ತಿ ಅವೆಲ್ಲ ಒಂದು ವರ್ಷದ ಪೀಕು, ಒಂದು ವರ್ಷ ಹಾಕಿಬಿಟ್ರೆ ಒಂದು ನೆಕ್ಸ್ಟ್ ಯುಗಾದಿಗೆನ ಬರೋದು ಅದೆಲ್ಲ. ನಿಮ್ಮ ಈ ಮಸಾರಿ ಭೂಮಿಗೆ? ನಮ್ಮ ಮಸಾರಿ ಭೂಮಿಗೆ ಜಾಸ್ತಿ ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಒಂದು ಭೂಮಿ ಒಂದು ಫಸಲು ಬರುತ್ತೆ. ಅದು ಒಂದು ಮೆಕ್ಕೆಜೋಳ ಹಾಕಿದ್ರೆ ಅದೊಂದು 6 ಮಂತ್ಸ್ ಅಲ್ವಾ, ಅದರದ್ದು ಒಂದು 6 ತಿಂಗಳಿಗೆ ಅದ್ರ ಬರುತ್ತೆ. ಅಂದರೆ ಅದಕ್ಕಿಂತಲೂ ಈ ಮಸಾರಿ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಅಂತಾನ ಅಥವಾ? ಹಾಗೇನಿಲ್ಲ ಹಾಗೇನಿಲ್ಲ. ಅದು ಎರಿಯಲ್ಲ, ಜೇಡಿ ಮಣ್ಣಲ್ಲ, ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ಎರಡು ಪೀಕ್ ಬರುತ್ತೆ. ತೇವಾಂಶ ಇದ್ರದ್ದು ಮಸಾರಿದು ತೇವಾಂಶ ಕಡಿಮೆ ಇರೋದ್ರೆ ಕಡಿಮೆ ಇರ್ತದೆ. ಇದು ನೀರಾವರಿ ಆದರೆ ಇದು 2-3 ಪೀಕ್ ತೆಗಿಯೋರು ಇದಾರೆ ಇದರಲ್ಲಿ. ಸೊ ಹಾಗಾಗಿ ಮಸಾರಿ ಭೂಮಿ ಎರೆ ಭೂಮಿಗಿಂತ ತೇವಾಂಶ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ, ಕಡಿಮೆ. ಹಾಗಾಗಿ ಇಲ್ಲಿ ಎರಡು ಅವಧಿಯ ಭೂಮಿಯಲ್ಲಿ ಬೆಳೆ ತೆಗೆಯೋದು ಕಷ್ಟ. ಕಷ್ಟ ಏನಲ್ಲ, ನೀರಾವರಿ ಇದ್ರೆ ಎರಡು ಬೆಳೆ ತೆಗಿಬಹುದು. ಅದೇ ಎರಿಗೆ ಎರಡು ಮಳೆ ಇರ್ತಿದ್ರೆ 2 ಪೀಕ್ ಅವ್ರು ತೆಗಿಬಹುದು. ಅಂದ್ರೆ ಎರೆ ಭೂಮಿಯಲ್ಲಿ ಮಳೆ ಆಶ್ರಿತ ಆಗಿದ್ರು ಒಂದಿಷ್ಟು 2 ಪೀಕ್ ತೆಗಿಬಹುದು, ತಗೊಳ್ಳುತ್ತೆ ಸಾಧ್ಯತೆ ಇದೆ. ಸರ್, ಈಗ ನಿಮ್ಮ ಈ ಭೂಮಿ ಒಳಗಡೆಗೆ ನಿಮ್ಮ ತಂದೆಯವರ ಕಾಲಘಟ್ಟದ ಕೃಷಿಗೂ ಈಗೂ ಏನೇನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ಅಂತ? ಸರ್, ನಾನು ಚಿಕ್ಕವನಾಗಿರ್ಬೇಕಾದ್ರೆ ಮೆಕ್ಕೆಜೋಳ 400 ರೂಪಾಯಿ ಕ್ವಿಂಟಲ್ ಇತ್ತು. ಬಟ್ ಇವಾಗ ನಾನು ನೋಡಿದ ಲಾಸ್ಟ್ ಇಯರ್ 2021 ನವೆಂಬರ್ದಲ್ಲಿ ಕೊಟ್ಟಾಗ 1800 2200 ಒಳಗೆ ಒಂದು ಕ್ವಿಂಟಲ್ ಆಗಿದೆ. ಹಾಗಾಗಿ ರೇಟು ಕೂಡ ಹೆಚ್ಚಿದೆ, ಎಲ್ಲ ಆಳು ಹೋಳಿಂದು ಹೆಚ್ಚಿದೆ, ಎಲ್ಲದ್ರದ್ದು ಒಟ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕೃಷಿ ನಿಮಗೆ, ನೀವು ವಿದ್ಯಾವಂತರು ಮತ್ತು ಲಾಯರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಇದರೊಟ್ಟಿಗೆ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹೌದು. ಕೃಷಿಯಿಂದ ಒಂದು ಸುಸ್ಥಿರ ಜೀವನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಗೆ ಅನಿಸಿದೆಯಾ? ಹೌದು, ಅನಿಸುತ್ತೆ. ಇದೆ, ನನಗನ್ಸಿದೆ. ಬಹುತೇಕವಾಗಿ ರೈತರು ಕೃಷಿ ಅದನ್ನು ತ್ಯಜಿಸೋದಾಗಿರ್ಬೋದು, ಕೃಷಿಯನ್ನು ಬಿಡುವಂಥ ಈ ಥರದ ಒಂದು ಬೆಳವಣಿಗೆಗಳು ಹೆಚ್ಚಾಗ್ತಿದ್ದಾವೆ. ಮಕ್ಕಳಿಗೆ ಈ ಕೃಷಿ ಬೇಡ ಅನ್ನುವಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತೀರಾ ನೀವು? ಇಲ್ಲ, ವೈಜ್ಞಾನಿಕವಾಗಿ ಎಜುಕೇಷನ್ ಹೆಚ್ಚಾದಾಗಿಂದ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು, ನೌಕರಿ ಹತ್ತಿಸ್ಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಇದೆ. ಶಿಕ್ಷಣ ಮಾಡಿಸಿ ನೌಕರಿಗೆ ಹತ್ತಿಸ್ರಿ ಅಂತೇಳಿ. ಬಟ್ ನೌಕರಿ ಎಲ್ಲರೂ ನೌಕರಿ ಮಾಡಿದರೆ ಭತ್ತ ಬೆಳೆಯೋರು ಯಾರು, ಜೋಳ ಬೆಳೆಯೋರು ಯಾರು, ಬರೀ ಎಲ್ಲರೂ ಕುತ್ಕೊಂಡು ತಿನ್ನೋರಾದರೆ ದುಡಿಯೋರು ಯಾರು? ಅದಕ್ಕೆ ಮೂಲತಃ ಕೃಷಿ ಒಕ್ಕಲುತನ ಮಂತನರಿದ್ರೆ ಒಕ್ಕಲುತನ ಕಡೆ ಒತ್ತು ಕೊಡೋದ್ರಿಂದ ಒಳ್ಳೇದಾಗುತ್ತೆ. ಎಲ್ಲರೂ ದುಡಿಯೋರು ಆದರೆ ತಿನ್ನೋರಿಗೆ ಬೇಕೇ ಬೇಕಲ್ಲ. ಎಲ್ಲರೂ ನೌಕರಿ ಮಾಡ್ಕೋತಾ ಸಿಟಿನೇ ಸೇರಿದರೆ ಹಳ್ಳಿಗಿರೋರಿಗೆ ಬೇಕಲ್ಲ, ದುಡ್ದು ಹಾಕೋರು ಬೇಕೇ ಬೇಕು. ರೈತರಿಗೆ ಏನಾದರೂ ಏನು ಸಂಪರ್ಕ ಏನಾದರೂ ಇತ್ತು ಅಂದರೆ ದುಡ್ದೇ ದುಡಿತಾರೆ, ಮುಂದೆ ಅವ್ರಿಗೆ ಅನ್ನ ಹಾಗೆ ಆಗುತ್ತೆ ಅಂತ. ಸರಿ, ಈಗ ನಿಮ್ಮ ಭೂಮಿ ಒಳಗಡೆಗೆ ವಾಣಿಜ್ಯ ಬೆಳೆಗಳು ನಿಮಗೆ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಯಾವ ಬೆಳೆ ಸರ್? ಸರ್, ಚಿಲ್ಲಿ, ಒಣಮೆಣಸಿನ್ಕಾಯಿ. ಅದು ಒಂದು ವೇಳೆ ಸೀಸನ್ ಬಂತು ಅಂದರೆ ಎಕರೆಗೆ 20 ಕ್ವಿಂಟಲ್ ತನ ಒಣಮೆಣಸಿನ್ಕಾಯಿ ಬೆಳಿಬೋದು. ಅದಕ್ಕೆ ಈಗ ವೈಜ್ಞಾನಿಕವಾಗಿ ಅವಕ್ಕೆ ರೋಗ ರುಜಿನಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಫಲವತ್ತತೆ ನಮ್ ಕಂಡ್ಕೊಂಡ್ರೆ ಬೆಳೆ ಚೆನ್ನಾಗಿನೂ ಬರಬಹುದು. ನೀವು ಮೆಣಸಿನಕಾಯಿ ಬೆಳಿತಾ ಇದ್ರಿ? ಲಾಸ್ಟ್ ಇಯರ್ ನಾನು ಫುಲ್ 3 ಎಕರೆ ಚಿಲ್ಲಿನೇ ಹಾಕಿದ್ವಿ. 3 ಎಕರೆ ಯಾವ ತಳಿ ಹಾಕಿದ್ರಿ? ಅದು 2043 ಅಂತ ಯಾವುದೋ ಒಂದು ಕಂಪ್ನಿ ಕೊಟ್ಟಿದ್ರು. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ವಿ, ಇನ್ನೊಂದು ಅಣ್ಣಿಗೇರಿಕಾಯಿ ಹಾಕಿದ್ವಿ, ಇನ್ನೊಂದು 2043 ಅಂತ ಹಾಕಿದ್ವಿ. ಮೂರು ತಳಿ ಇತ್ತು ಸರ್, 3 ತಳಿ. ಈಗ ನಿಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಒಂದು ಲಾಭದಾಯಕ ಬೆಳೆ ಅನ್ನೋದಾಗಿದ್ರೆ, ಈಗ ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯಲಿಕ್ಕೆ ಬೇಕಾಗುವಂತಹ ಪ್ರೋಸೆಸ್ ಏನೇನಿದೆ ಆರಂಭದಲ್ಲಿ, ಏನೇನು ಮಾಡ್ಕೊಂಡ್ರಿ ಸಿದ್ಧತೆ? ಏನಿಲ್ಲ ಸರ್, ಅದು ಪ್ರತಿ ವರ್ಷದ ಈ ಆ ವರ್ಷ ಕೂಡ ನಾವು ಹೊಲ ಫಲವತ್ತತೆ ಮಾಡ್ಕೊಂಡ್ವಿ. ಅದಕ್ಕೆ ಏನು ಬೇಕು ಸರ್? ಮೇನ್ ಸಗಣಿ ಗೊಬ್ಬರ. ಆ ಗೊಬ್ಬರ ಹಾಕಿದರೆ ನಾವು ಕೇಳೋದ ಬೇಡ, ತಾನೇ ಬೆಳೆದು ನಿಂದಿರ್ತೈತಿ, ಹೊಲ ಹೊಟ್ಟೆ ಕೊಡ್ತೈತಿ. ಆಮೇಲೆ ಅದ್ರ ಜೊತೆನೆ ರಾಸಾಯನಿಕ ಗೊಬ್ಬರಗಳು ಸಿಗ್ತಾವೆ ಎಣ್ಣೆ ಹೊಡೋದ್ರಿಂದ. ಮಳೆ ಜಾಸ್ತಿ ಆದರೆ ರೋಗನೂ ಜಾಸ್ತಿ ಬರುತ್ತೆ. ಹಂಗೆ ಅದನ್ನ ಕಂಟ್ರೋಲ್ ಮಾಡ್ಕೊತ ಹೋದಂಗೆಲ್ಲ ಟೈಮ್ ಬಂದರೆ ಹಸಿಮೆಣಸಿನ್ಕಾಯಿ ಕೂಡ ರೇಟ್ ಸಿಗುತ್ತೆ. ಅದೇನು ಬೇಡ ನಮಗೆ ಹಂಗೆ ಬಿಟ್ಟರೆ ಒಣ ಮೆಣಸಿನ್ಕಾಯಿ ಕೂಡ ತುಂಬಾ ಒಳ್ಳೆ ರೇಟ್ ಸಿಗುತ್ತೆ. ಮೆಣಸಿನ್ಕಾಯಿಗೆ ರೋಗ ಜಾಸ್ತಿ ಅಂದರೆ ಏನು, ಯಾವ ಕಾಲದಲ್ಲಿ ಅಂದರೆ ಯಾವ ಸಮಯದಲ್ಲಿ ಯಾವ ಥರದ ರೋಗ ಬರುತ್ತೆ? ಜಾಸ್ತಿ ಮಳೆ ಆಗೋದ್ರಿಂದ ಮೆಣಸಿನ ಗಿಡಕ್ಕೆ ರೋಗ ಜಾಸ್ತಿ ಬರುತ್ತೆ. ಹೋದ ವರ್ಷ ಜಾಸ್ತಿನೇ ಮಳೆ ಆಯಿತು, ಅದು ಅರ್ಶನದ ತರ ಒಂಥರ ರೋಗ ಬಂತು, ಮುಟ್ಟ ರೋಗ ಅಂತ ಬರುತ್ತೆ, ಚುಕ್ಕಿ ರೋಗ ಅಂತ ಬರುತ್ತೆ, ನುಸಿ ಕೂಡುತ್ತೆ, ಹೀಗಾಗಿ ಜಾಸ್ತಿ ರೋಗ ಅದನ್ನೆಲ್ಲ ಕಳ್ಕೊತ ಹೋದಂಗೆಲ್ಲ ತನ್ನಿಂದ ತಾನೇ ಚೆನ್ನಾಗಿ ಪೀಕು ಬಂದೇ ಬರುತ್ತೆ. ಸುಮಾರು 3 ಎಕರೆ ಬೆಳೆದಿರಂದ್ರೆ ಎಷ್ಟು ಇಳುವರಿ ಬಂತು ಸರ್? 3 ಎಕರೆಗೆ ನಮ್ಮದು ಒಂದು 30 ಕ್ವಿಂಟಲ್ ತನಕ ಬಂದಿದೆ. ಹಾಗೆ ಏನು ಬೆಲೆ ಇತ್ತು? ನಾವು ಬ್ಯಾಡಗಿಗೆ ಹೋದಾಗ ಅಲ್ಲಿ 25,000 ರೂಪಾಯಿ ಕ್ವಿಂಟಲ್ ಕೊಟ್ಟು ಬಂದಿದ್ದೀನಿ, 10 ಕ್ವಿಂಟಲ್ ಕೊಟ್ಟು ಬಂದಿದ್ದೀವಿ. ಆಮೇಲೆ ಇಲ್ಲೇ ನಾವು ಮಾರ್ಕೆಟಿಗೆ ಪ್ರತಿ ಸಲ ಮಾರ್ಕೆಟ್ ಉದ್ಯೋಗ ಎಲ್ಲ ಬಿಟ್ಟು ಮಾರ್ಕೆಟಿಗೆ ಹೋಗ್ಲಾರ್ದೇ ಇಲ್ಲೇ ಊರಾಗ ನಾವು 250 ರೂಪಾಯಿ ಕೆ ಜಿ ಹಂಗೆ ಡೈಲಿ ಮಾರಾಟನ ಮಾಡಿದೀವಿ. ಹಂಗೂ ಮಾರಾಟ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಹೌದು ಹೌದು ಬಂದು ಇದೆ. ಎಲ್ಲರೂ ಮಾರ್ಕೆಟಿಗೆ ಹೋಗೋಕ್ಕಾಗಲ್ವಲ್ಲ. ತುಂಬಾ ಟೋಟಲ್ ಎಷ್ಟು ಇಳುವರಿ ಬಂದಿತ್ತು ನಿಮಗೆ 3 ಎಕರೆಯಲ್ಲಿ? 3 ಎಕರೆಗೊಂದು 30-35 ಕ್ವಿಂಟಲ್ ಬಂದಿದೆ. ಬರ್ತದೆ ಸೊ ಅಷ್ಟು ಇಲ್ಲಿ ಮಾರಾಟ ಮಾಡ್ಕೊಳಕ್ಕೆ ಸಾಧ್ಯ ಇದೆ? ಹೌದು ಹೌದು ಮಾರಾಟ ಮಾಡಿದೆ. ಕೃಷಿಯಲ್ಲಿ ರಾಸಾಯನಿಕ ಒಳಸುರಿಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಒಂದು ಕಡೆಗೆ ಆ ಕಾರಣಕ್ಕಾಗಿನೇ ಭೂಮಿಯ ಸಾರ ಸತ್ವ ಇದೆಲ್ಲ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ತಜ್ಞರ ಅಭಿಪ್ರಾಯ. ನಿಮ್ಮ ಅನುಭವದ ಪ್ರಕಾರ ಏನು ಹೇಳ್ತಾರೆ? ಹೌದು ಸರ್, ಅದು ನಿಜನೇ. ಯಾಕಂದರೆ ಈ ಹೋದ ವರ್ಷ ಇರುವಂಥ ಭೂಮಿ ಈ ವರ್ಷ ಇಲ್ಲ, ಅದ್ರ ಸತ್ವ ಕಳ್ಕೊಳ್ತಾ ಇದೆ. ಹಾಗಾಗಿ ನಾವು ಏನು ಮಾಡಿದ್ದೀವಿ, ಜಾಸ್ತಿ ನಾವು ರಾಸಾಯನಿಕ ಗೊಬ್ಬರ ಹಾಕಲ್ಲ. ನಮ್ಮ 4 ದನ ಇದೆ, ಅಂದರೆ 2 ಎಮ್ಮೆ ಇದೆ, 1-2 ಹಸು ಇದೆ, ಅದರದೇ ನಾವು ಗೊಬ್ಬರ ಯೂಸ್ ಮಾಡದೆ ಜಾಸ್ತಿ ನಾವು. ಅಂದರೆ ಈಗ ಕೊಟ್ಟಿಗೆ ಗೊಬ್ಬರ ನೀವು ಬಳಸ್ತಾ ಇದ್ರಿ, ಜೊತೆಗೆ ಈ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ಕೊಳ್ಳುವಂಥ ವಿಧಾನಗಳೇನಾದರೂ ನೀವು ಅನುಸರಿಸ್ತಾ ಇದ್ದೀರಾ? ಇನ್ಮೇಲೆ ಮಾಡ್ಕೋಬೇಕು ಸರ್, ನಮ್ದೇ ಇದೆ, ನಾವೇ ಮಾಡ್ಕೋಬೇಕು. ಅದಕ್ಕಂತ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಕೃಷಿಗೆ ನೀವು ಸರ್ಕಾರದಿಂದ ಯಾವ್ಯಾವ ರೀತಿಯ ಸಹಾಯ ಧನಗಳನ್ನು ತಗೊಳ್ತಾ ಇದ್ದೀರಿ? ಕೃಷಿಗೆ ಗೌರ್ಮೆಂಟಿಂದ ಯಾವ ಸಹಾಯನೂ ಅಷ್ಟು ನಾವು ಕೇಳೋಕ್ಕೂ ಹೋಗಿಲ್ಲ. ಏನಾದ್ರು ಕೇಳೋಕ್ಕೆ ಹೋದರೆ ಅಲ್ಲಿ ಕಾಯ್ತು ಬಿಡಿ ನೋಡೋಣ ಬರ್ತೀವಿ ಅಂತ ಹೇಳ್ತಾರೆ. ನಮಗೂ ಅಷ್ಟು ಇದಾಗಿಲ್ಲ, ಹಂಗೇನ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಯಾವುದೇ ಅನುದಾನಗಳು ನೀವು ತೊಗೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ. ಈ ಕಿಸಾನ್ ಸಮ್ಮಾನ್ ಅದು ಬರುತ್ತಲ್ಲ, 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರುತ್ತಲ್ಲ, ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಮೋದಿ ಅವ್ರು ಮಾಡಿದ್ದು ಬರುತ್ತೆ, ಅದು ಬರುತ್ತೆ. ಆಮೇಲೆ 3 ವರ್ಷ ಆಯಿತು ಹೇಳ್ತಿದ್ದಾರೆ ಏನದು ಬೆಳೆ ವಿಮೆ, ಬೆಳೆ ವಿಮೆ ಅಂತೇಳಿ 3 ವರ್ಷ ಆಯಿತು, ಏನು ಜಮಾ ಆಗಿಲ್ಲ. ಬೆಳೆ ವಿಮೆ ಸಮಸ್ಯೆ ಏನದು ಆ್ಯಕ್ಚುಲಿ ನಿಮಗೆ? ಇನ್ನು ಸರ್ ಅವ್ರು ಕೇಳಿದ ಟೈಮಿಗೆ ಕರೆಕ್ಟ್ ತುಂಬಿರ್ತೀವಿ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಇಡೀ ಎಲ್ಲ ಮೆಕ್ಕೆಜೋಳ ಎಲ್ಲ ಹಾಳಾಗಿದೆ, ಎಲ್ಲದು ಹೋಗಿದೆ. ಬಟ್ ಅದ್ರದ್ದೇನು ಬೆಳೆ ವಿಮೆ ಜಮಾ ಆಗಲಿಲ್ಲ, ಇನ್ನುವರೆಗೂ ಆಗಿಲ್ಲ. ಈಗ ಬೆಳೆ ನಾಶ ಆದಮೇಲೆ ಸಮೀಕ್ಷೆ ಮಾಡೋ ಪ್ರಕ್ರಿಯೆ ಎಲ್ಲ ಆಗಿದೆಯಾ? ಮಾಡಿರ್ತಾರೆ ಸರ್, ಸಮೀಕ್ಷೆ ಮಾಡಿದ್ದಾರೆ. ನಮ್ಮೂರು ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ, ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ. ಅದರಾಗೆ ಒಂದು ಸ್ವಲ್ಪ ಬರುತ್ತೆ, ಹಂಗು ಹಿಂಗು ಕೊಡಿ ಸರ್. ನಿಮಗೆ ತಲುಪಿಲ್ಲ? ನಮಗೆ ತಲುಪಿಲ್ಲ, ಬೆಳೆ ವಿಮೆದು ಮಾತ್ರ ತಲುಪಿಲ್ಲ, ಬೆಳೆ ಹಾನಿದ್ದು ತಲುಪಿಲ್ಲ. ಸಂಬಂಧಪಟ್ಟವ್ರಿಗೆ ಯಾರನ್ನ ನೀವು ಸಂಪರ್ಕ ಮಾತಾಡಿಸಿದ್ವಿ ಸರ್? ನಾವು ಎಲ್ಲರನ್ನು ಮಾತಾಡಿ, ಊರಾಗಿರೋರ್ಲಿಂದ ಹಿಡಿದು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು MLAವರೆಗೂ ಮಿನಿಸ್ಟರ್ವರೆಗೂ ಕೊಟ್ಟು ಬಂದಿದ್ದೀವಿ. ಅದರಿಂದ ಏನು ಯಾವುದೇ ತರಹದ ಬಂದಿಲ್ಲ. 3ನೇ ವರ್ಷ ಸರ್ ನಾನೇ ಬಂದಿಲ್ಲ. ಇದೆಲ್ಲ ಒಂದು ರೈತರಿಗೆ ಒಂಥರ ಮೋಸ ಅಂತ ಅನಿಸ್ತಾ ಇದೆಯಾ ನಿಮಗೆ? ಆ ಥರ ಫೀಲ್ ಆಗಿದೆಯಾ? ಅನಿಸುತ್ತೆ ಸರ್. ಏನು ಮಾಡೋ, ಪ್ರತಿ ಸಲ ನಮ್ಮ ಉದ್ಯೋಗ ಬಿಟ್ಟು ಅಲ್ಲಿ ನಿಲ್ಲಕ್ಕಾಗಲ್ಲ, ಬೆಳೆದಷ್ಟಾಗಲ್ಲ ಮಾಡ್ಕೊಂಡು ಹೋಗೋದು. ಜೊತೆಗೆ ನಿಮ್ಮ ಭಾಗದಲ್ಲಿ ಹತ್ತಿ ಹೆಚ್ಚು ಬೆಳೀತಾ ಇದ್ದೀರಿ? ಹೌದು. ಹತ್ತಿ ಯಾವ ತಳಿಯನ್ನು ಹೆಚ್ಚಾಗಿ ಬೆಳೀತೀರಿ? ಅದರ ಕೃಷಿಯ ಅಥವಾ ಲಾಭ ನಷ್ಟದ ಬಗ್ಗೆ ಸ್ವಲ್ಪ ಹೇಳಿ ಹೇಗೆ ಸರ್? ಈಗ ನಾ ಹಾಕಿರೋದು ಗಂಗಾ ಕಾವೇರಿ ಅಂತ ಹೇಳಿ, ಫಸಲು ಚೆನ್ನಾಗಿ ಬಂದಿದೆ. ಆದರೆ ಆಳಿನ ಸಮಸ್ಯೆ ಜಾಸ್ತಿ ಇದೆ. ಒಂದಾಳಿಗೆ 350 ರೂಪಾಯಿ ಕೂಲಿ, 50 ರೂಪಾಯಿ ಗಾಡಿ ಬಾಡಿಗೆ ಕೇಳ್ತಾರೆ. ಆದರೆ ಹತ್ತಿ 8,000 ರಿಂದ 10,000 ಅಂತ ಹೇಳಿದ್ದಾರೆ. ಆದರೆ ಅದರದ್ದು ಎಕ್ಸಾಕ್ಟಾಗಿ ಮಾರಿದ ಮೇಲೆ ಗೊತ್ತಾಗೋದು. ಆಳಿಂದ ಹೋಳಿನ ಸಮಸ್ಯೆ ನೋಡಿದರೆ ಅದಕ್ಕೂ ಜಾಸ್ತಿನೇ. ಅಂದರೆ ಹತ್ತಿ ಇತ್ತೀಚೆಗೆ ಬೆಳೀತಾ ಇದ್ದಾರೆ ನೀವು? ಹೌದು, ಇತ್ತೀಚೆಗೆ ಅಂದರೆ ನೀರಾವರಿಗೆ ಬೆಳೀತಾರೆ. ಮುಂಗಾರು ಸೀಸನಲ್ಲಿ ನಮ್ಮಲ್ಲಿ ಎಲ್ಲರೂ ಹತ್ತಿ ಹಾಕ್ತಾರೆ ಮುಂಗಾರು ಸೀಸನ್. ಮಳೆ ಚೆನ್ನಾಗಿ ಬಂತು, ಕರೆಕ್ಟ್ ಆಯಿತು ಬಂದರೆ ಪೀಕ್ ಬಂತು, ಇಲ್ಲಾಂದರೆ ಆಳು ಹೋಳಿನ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಹತ್ತಿಗೆ. ಅಲ್ಲ, ನಿಮ್ಮ ಭಾಗದಲ್ಲಿ ಹತ್ತಿ ಹೆಚ್ಚು ಜನ ಬೆಳೀತಾರೆ ಅನ್ನೋದಕ್ಕೆ ಕಾರಣ ಏನು? ಮಾರುಕಟ್ಟೆ ಹತ್ತಿರದಲ್ಲಿ ಇದೆ ಅನ್ನೋ ಕಾರಣಕ್ಕೆ? ಮಾರುಕಟ್ಟೆ ಹತ್ತಿರ ಇಲ್ಲ ಸರ್, ಇಲ್ಲಿಂದ ಕೊಪ್ಪಳ ಮತ್ತು 30 ಕಿಲೋಮೀಟರ್ ಕೊಪ್ಪಳನ ಇದೆ. ಹಂಗೇನಿಲ್ಲ ಸರ್, ಪೀಕ್ ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲಾದರೂ ರೈತರಿಗೆ 2 ರೂಪಾಯಿ ಉಳಿಲಿ ಅಂದರೆ ಬೆಳೀತಾರೆ. ಅವರೇ ಬಂದು ತೊಗೊಂಡು ಹೋಗೋರು ಇದ್ದಾರೆ, ಅಲ್ಲಿಗೆ ಹೋಗಿ ಕೊಡೋದು ಇದೆ, ಹಂಗೂ ಹಿಂಗೆ ಕೊಡಿ. ನಿಮಗೆ ಹತ್ತಿಗೆ ಮಾರುಕಟ್ಟೆ ಬೇರೆ ಕಡೆ ಪ್ರಯತ್ನ ಮಾಡಲ್ಲ ನೀವು? ಅಂದರೆ ಹೊರ ರಾಜ್ಯಗಳಿಗೆ, ಜಿಲ್ಲೆ ಆಚೆ? ಮಧ್ಯವರ್ತಿಗಳ ಕಾಟ ಜಾಸ್ತಿ ಇದೆ, ತೂಕದಲ್ಲಿ ಹೊಡೆತ ಇದೆ. ಸೊ ನಮಗೆ ನಂಬಿಕೆ ಇರೋದು ಎಲ್ಲಿ ಸಮೀಪ ಇರುತ್ತೆ ಅಲ್ಲಿ ಹೋಗಿ. 10,000 ರೂಪಾಯಿ ಬೆಳೆದು 20,000 ರೂಪಾಯಿ ಖರ್ಚು ಮಾಡಿ ಬೇರೆ ರಾಜ್ಯಗಳಿಗೆ 20,000 ರೂಪಾಯಿ ಹಾಳು ಮಾಡೋದಕ್ಕಿಂತ ಇದ್ದದ್ರಾಗೇನೆ ಕೈಗೆ ಎಟುಕ್ಲಿ ಅಂಥೇಳಿ ಇಲ್ಲೇ ಇದ್ದದ್ರಲ್ಲೇ ಸಮೀಪದಲ್ಲೇ ಕೊಡ್ತಾರೆ. ಕುಕ್ನೂರಲ್ಲಿದ್ದಾರೆ, ಕೊಪ್ಪಳದಲ್ಲಿದ್ದಾರೆ, ಕೊಡ್ತಾರೆ. ನಿಮ್ಮ ಭಾಗದಲ್ಲಿ ನಾವು ಗಮನಿಸಿದಾಗೆ ಮೆಕ್ಕೆಜೋಳನೂ ಸಹಿತ ಮೇಜರ್ ಆಗಿ ಬೆಳೀತಾರೆ. ಹೌದು ಸರ್, ಬೆಳೀತಾರೆ. ಈಗೀಗ ನೋಡಿ, ಒಂದು 10-20 ವರ್ಷ ಕಂಪೇರ್ ಮಾಡಿ ನೋಡಿದರೆ ಈಗ ನಮ್ಮಲ್ಲಿ ಮುಸ್ಕಿನ ಜೋಳ ಬೆಳೆದು ಜಾಸ್ತಿ ಆಗಿದೆ. ಯಾಕೆ ಅದು ಈ ಥರ ಬದಲಾವಣೆ? ಅದು ಏನಾಗ್ಬಿಟ್ಟಿದೆ, ವಾಣಿಜ್ಯ ಕ್ಷೇತ್ರಕ್ಕೆ ಜನ ಕೈ ಹಾಕಿದ್ದಾರೆ ಅಂದ್ರೆ, ಈಗ ನೋಡಿ ಕೊಪ್ಪಳ ಸೈಡ್ ಎಲ್ಲ ನೋಡ್ರಿ, ಕೋಳಿ ಫಾರ್ಮ್ ಜಾಸ್ತಿ ಆಗಿದೆ. ಕೋಳಿ ಫಾರ್ಮ್ ಜಾಸ್ತಿ, ಕೋಳಿಗೆ ಮುಖ್ಯವಾದ ಫುಡ್ ಏನಿದೆ ಮೆಕ್ಕೆಜೋಳ. ಹಾಗಾಗಿ ಮೆಕ್ಕೆಜೋಳ ಕೈಗೆಟುಕುವಂತಹ ದುಡ್ಡು ಸಿಗ್ತಾ ಇದೆ. ಆಮೇಲೆ ಇಲ್ಲಿ ಎಕ್ಸಾಂಪಲ್ ಕೊಕ್ಕನೂರ್ಗೆ ಹೋಗ್ಬೇಕಂದ್ರೆ ಒಂದು ಕ್ವಿಂಟಲ್ ಹೋದ್ರೆ ಒಂದು ಟಮ್ಟಮ್ ಬಾಡಿಗೆ ನಾವು 50 ರೂಪಾಯಿ ಕೊಡಬೇಕು. ಈಗ ಅವ್ರೇನ್ ಮಾಡಿದಾರೆ, ಅವರೇ ಬಂದು ಇದ್ದಲ್ಲಿಗೆ ಆ ಮೆಕ್ಕೆಜೋಳ ಖರೀದಿ ಮಾಡ್ತಾರೆ. ಅದು ಒಂದು ರೀತಿ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ರೈತರಿಗೆ ಸುಲಭವಾಗಿ ಮಾರಾಟ ಆಗುತ್ತೆ. ಹೌದು, ಸುಲಭವಾಗಿ ದುಡ್ಡು ಸಿಗುತ್ತೆ. ಅದರಿಂದ ದನ ಮೇಯಿಸೋರಿಗೆ ಅದರಿಂದ ಮೇವು ಬರುತ್ತೆ, ರೌದಿ ಅಂತ ಬರುತ್ತೆ, ಜುಟ್ಟ ಅಂತ ಬರುತ್ತೆ, ಅದರಿಂದ ಯೂಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ರೈತರು ಮೆಕ್ಕೆಜೋಳಕ್ಕೆ ಹೆಚ್ಚು ಮಾರ್ಪಾಡಾಗಿದೆ. ಹೌದು. ನಿಮ್ಮ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆ ಬೆಳೆಯುವ ಇದೆಯಾ? ಇದೆ ಸರ್, ಇದೆ. ಏನೇನು ಬೆಳೀತಾ ಇದ್ರಿ? ಇಲ್ಲಿ ನನ್ನ ಹೊಲದಾಗನೇ ನಾವು ಕುಂತೀವಲ್ಲ ಇವಾಗ, ನನ್ನ ಹೊಲದಾಗನೇ ಸಜ್ಜೆ ಇದೆ. ಇದು ಸಿರಿಧಾನ್ಯ. ಸಿರಿಧಾನ್ಯ ಬೆಳೆದವ್ರ ರೈತರಿಗೆ ಎಕರೆಗೆ 10,000 ಎಷ್ಟು ಇದನ್ನ ಕೊಡ್ತಾರ ಅಂತ ಹೇಳಿದಾರೆ ಸರ್. ನಾವು ಲಾಸ್ಟ್ ಇಯರ್ ಬೆಳೆದು ಫೋನ್ ಮಾಡಿದ್ವಿ, ಯಾರು ಬಂದಿಲ್ಲ. ಈ ವರ್ಷ ಬೆಳೆದಿದ್ವಿ, ನೋಡ್ಬೇಕು, ಭೇಟಿ ಆಗ್ಬೇಕು ಸರ್. ಸಜ್ಜಿ ಒಂದೇನಾ ಅಥವಾ ಬೇರೆ ಬೆಳೆಗಳನ್ನು ನವಣಿ ಬೆಳಿತೀವಿ ಸರ್. ನಮ್ಮ ಕಡೆ ಮುಖ್ಯವಾಗಿ ಸಜ್ಜಿ ಬೆಳಿತಾರೆ, ನವಣಿ ಬೆಳಿತಾರೆ. ಹಾರ್ಕ ಬರಗು ಈ ತರದ್ದು ಬರ್ಗ ಹಾಕ್ತಾರೆ ಸರ್, ಕಡಿಮೆ ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ. ಹಾಕಿ ಬರ್ಗ ಬೆಳಿತಾರೆ, ನಾವೇ ಬೆಳಿತೀವಿ. ನಿಮ್ಮ ಪೂರ್ವಿಕರು ಇದನ್ನ ಬೆಳಿತಾ ಇದ್ರೆ? ನಮ್ಮ ಪೂರ್ವಿಕರು ಬರ್ಗ ಬೆಳೆದಾರೆ ಸರ್, ನಂಗೆ ನೆನಪಿದೆ. ನಮ್ಮ ಮನೇಲೆ ಬೆಳಿತಿದ್ವಿ, ಬೆಳೆದಿದ್ವಿ. ಈಗ ಅದಕ್ಕೆಲ್ಲ ಅಕ್ಕಿ ಮಾಡರ್ನೈಸೇಷನ್ ಫುಡ್ಸ್ ಎಲ್ಲ ಬಂದಮೇಲೆ ಅವಕ್ಕೆಲ್ಲ ಹೋಗ್ತಾ ಇದೆ. ಆದರೂ ಸರ್ಕಾರ ಸಿರಿಧಾನ್ಯಗಳಿಗೆ ಒತ್ತಡ ಕೊಡ್ತಾ ಇದೆ, ಅದು ಆದಷ್ಟು ಒಳ್ಳೇದಾಗುತ್ತೆ ಮಾಡಿದರೆ. ಎಲ್ಲ ಈ ಸಿರಿಧಾನ್ಯಗಳಿಗಾಗಿ ಸರ್ಕಾರ ಏನು ಪ್ರೋತ್ಸಾಹನ ಕೊಡ್ತಾ ಇದೆಯಲ್ಲ? ಹೌದು. ಎಷ್ಟು ವರ್ಷಗಳಿಂದ ಕೊಡ್ತಾ ಇದೆ? ನೀವು ಯಾವಾಗ ತೊಗೊಂಡಿದ್ದೀರಾ? ಇಲ್ಲ, ನಮಗೆ ಇಲ್ಲಿವರೆಗೂ ಬಂದಿಲ್ಲ ಸರ್. ಅದು ಬೆಳಿತೀವಿ, ಬಟ್ ಅದನ್ನೆಲ್ಲ ಅಡ್ಡಾಡಕ್ಕೆ ನಮಗೂ ಆಗಲ್ಲ. ಸಿರಿಧಾನ್ಯಗಳು ಬೆಳೆದೀವಿ, ಬರ್ರಿ ತಗೋರಿ ಅಂತ ಹೇಳಿ. ಬಟ್ ಸಿರಿಧಾನ್ಯಗಳು ನಾವು ಬೆಳಿತೀವಿ, ನಮ್ಮ ಸೈಡ್ ಬೆಳಿತಾರೆ ಸರ್, ಯಾವಾಗಲೂ ಬೆಳಿತಾರೆ. ಸಜ್ಜಿ ಬೆಳಿತಾರೆ, ನವಣಿ ಬೆಳಿತಾರೆ, ಬರ್ಗ ಬೆಳಿತಾರೆ. ನಿಮ್ಮ ಮನೆಯ ಫುಡ್ ಸಿಸ್ಟಮ್ ಹೇಗಿದೆ ಅಂದ್ರೆ, ನೀವು ಸಿರಿಧಾನ್ಯಗಳನ್ನೇ ಮುಖ್ಯ ಆಹಾರವಾಗಿ ಮಾಡ್ಕೊಂಡಿದ್ದೀರೋ? ಇದೆ ಸರ್, ನಮ್ಮನೇಲಿ ಸಜ್ಜಿ ಯೂಸ್ ಮಾಡ್ತೀವಿ, ನವಣಿ ಅಂತೂ ಕಾಯಿ ಯೂಸ್ ಮಾಡೇ ಮಾಡ್ತೀವಿ. ಮಾಡ್ತೀವಿ ನಮ್ಮನೆ ನವಣಿ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ನಿಮಗೆ ಬೇಕಾಗುವಂತ ಆಹಾರ ಧಾನ್ಯಗಳನ್ನ ನೀವು ಹೊರಗಡೆಯಿಂದ ಖರೀದಿ ಮಾಡ್ತಿರೋ ಅಥವಾ ನಿಮ್ಮಲ್ಲೇ ಬೆಳ್ಕೊಳ್ತಾ ಇದ್ರೆ? ಜಾಸ್ತಿ ಅಂದ್ರೆ ನಮ್ಮಲ್ಲಿನೇ ಸರ್, ನಮ್ಮಲ್ಲಿ ನಾವು ಬೆಳ್ಕೋತೀವಿ. ಈಗ ಒಂದು ಪುಷ್ಪದಯ ಅವರೇ, ಹೇಳಿ ಸರ್, ಕೃಷಿಯಲ್ಲಿ ಯುವಜನರ ಆಸಕ್ತಿ ಹೇಗಿದೆ ನಿಮ್ಮ ಅನುಭವದ ಪ್ರಕಾರ? ಸರ್, ಈಗ ಯುವಜನತೆಗೆ ಬರೀ ನೀವು ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗ್ರಿ ಅಂದರೆ ಅವ್ರಿಗೆ ಕೈಗೆ ಎಟಕಲ್ಲ ಸರ್. ಯಾಕಂದರೆ ಒಬ್ಬ ರೈತ ಒಂದು ಪೀಕ್ ಬೆಳಿಬೇಕಂದ್ರೆ 6 ತಿಂಗಳು ಬೇಕು, ಅದು ನೀರಾವರಿ ಇದ್ದರೆ. ಒಣ ಬೇಸಾಯ ಮಳೆ ಆಶ್ರಿತ ಭೂಮಿ ಇದ್ದರೆ 1 ವರ್ಷದ ಪೀಕು, 1 ವರ್ಷವಿಡೀ ಅದೇ ಪೀಕ ನೆಚ್ಚಿಕೊಂಡು ಈಗಿರೋ ಏನಿದು ಇಂಟರ್ನೆಟ್ ಕಾಲದಲ್ಲಿ ಅವ್ರು 1 ವರ್ಷದ ಪೀಕ್ನ ಅದಷ್ಟೇ ಪೀಕಲ್ಲಿ ಬೆಳೆದ್ರೆ ಅವ್ರಿಗೆ ನಡೆಯಲ್ಲ. ಅದ್ರ ಜೊತೆ ಜೊತೆಗೆ ಅವರು ಹೈನುಗಾರಿಕೆ ಮಾಡ್ಕೋಬೇಕು, ಕೋಳಿ ಸಾಕಾಣಿಕೆ ಮಾಡ್ಕೋಬೇಕು, ಕುರಿ ಸಾಕಾಣಿಕೆ ಮಾಡ್ಕೋಬೇಕು, ಜೇನು ಸಾಕಾಣಿಕೆ ಮಾಡ್ಕೋಬೇಕು. ಇದೆಲ್ಲ ಮಾಡಿದರೆ ರೈತರು ತನ್ನಿಂದ ತಾವೇ ಮುಂದೆ ಬಂದೇ ಬರ್ತಾರೆ. ನೀವು ಗಮನಿಸಿದ ಹಾಗೆ ಯುವಕರಲ್ಲಿ ಈ ಥರ ಒಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಕೃಷಿ ಉಪ ಉತ್ಪನ್ನಗಳಲ್ಲಿ ತೊಡಿಕೊಳ್ಳುವಂತಹ ಇದ್ದಾರೆ ಸರ್. ಈಗ ಆ ಬಗ್ಗೆ ಏನಾದರೂ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ತರಬೇತಿಗಳು ಏನಾದರೂ ನಡೀತಾ ಇದಾವೆ ಹೇಗೆ? ತರಬೇತಿಗಳು ಎಲ್ಲ ಪೇಪರಲ್ಲಿ ನಾನು ನೋಡಿ, ನ್ಯೂಸ್ ಪೇಪರಲ್ಲಿ ನೋಡ್ತೀನಿ. ಆಳಂಬಿ ಸಾಕಾಣಿಕೆ ಮಾಡಿರಿ, ಕುರಿ ಸಾಕಾಣಿಕೆ ಮಾಡಿರಿ ಅಂತೆಲ್ಲ ಕರೀತಾರೆ. ಬಟ್ ಈಗ ಅವ್ರು ಓದಿರ್ತಾರಲ್ಲ, ಅವ್ರಿಗೂ ನೌಕರಿ ಮಾಡಬೇಕನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಅದನ್ನು ಕ್ರಾಸ್ ಆದಮೇಲೆ ಅವ್ರು ಬಂದೇ ಬರ್ತಾರೆ, ಅದಕ್ಕೆ ಜಾಯಿನ್ ಆಗೇ ಆಗ್ತಾರೆ, ಮಾಡೇ ಮಾಡ್ತಾರೆ. ಈಗ ಹೈನುಗಾರಿಕೆ ನಿಮ್ಮಲ್ಲಿ ಇದೆ? ಇದೆ ಸರ್, ನಮ್ಮದೇ ಇದೆ. ಯಾವ ತಳಿಯ ಹಸುಗಳಿದೆಯೋ ಎಮ್ಮೆಗಳಿದೆಯೋ ಹೇಗೆ ಸರ್? ನಮ್ಮಲ್ಲಿ ಒಂದು ಗಿರ್ ಹಸು ಇದೆ, 2 ಜರ್ಸಿ ಇದೆ, 1 ಎಮ್ಮೆ ಇದೆ. ಗಿರ್ರಿಂದು ಹಸುವಿಂದು 2 ಜರ್ಸಿದ್ದು ಇದೆಲ್ಲ ಡೈರಿಗೆ ಹಾಕ್ತೀವಿ ನಾವು, KMF ಶಿರೂರಿಗೆ ಹಾಕ್ತೀವಿ, ಎಮ್ಮೆದು ಮನೆಗೆ ಯೂಸ್ ಮಾಡ್ತೀವಿ ಸರ್. ಅದರ ನಿರ್ವಹಣೆ ಬಗ್ಗೆ ಹೇಳಿ ಅಂದರೆ, ಈಗ ಆ ಎಮ್ಮೆಗಳನ್ನಾಗಲಿ ಆ ಆಕಳುಗಳನ್ನಾಗಲಿ ಹೇಗೆ ಪಾಲನೆ ಮಾಡಬೇಕು ಸರ್? ನಾವೊಂದು 1/2 ಎಕರೆಯಲ್ಲಿ ಹುಲ್ಲು ಹಚ್ಚಿದ್ದೀವಿ, ಅದು ವರ್ಷವಿಡೀ ನೀರು ಬಿಟ್ಟರೆ ಹುಲ್ಲು ಬೆಳೆದೇ ಬೆಳೆಯುತ್ತೆ. ಅವಕ್ಕೆ ಮೇವು ಸ್ಟಾಕ್ ಮಾಡಿದ್ದೀವಿ, ಒಣ ಹುಲ್ಲಿದೆ, ನೆಲ್ಲು ಹುಲ್ಲು ತೊಗೋತೀವಿ. ಒಂದು 4-5 ಲಕ್ಷ ರೂಪಾಯಿ ಕೊಟ್ಟು ಶೆಡ್ ಹಾಕ್ಸಿದ್ದೀವಿ. ಅವಕ್ಕೆ ನಿರ್ವಹಣೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ನಿಮಗೆ ಕೃಷಿಗೆ ಬೇಕಾಗುವಂಥ ನೀರಿನ ಮೂಲಗಳು ಏನೇನಿದೆ? ಬೋರ್ ಇದಾವೆ ಸರ್, ನಮ್ಮದು 2 ಬೋರ್ ಇದೆ, ಸ್ವಲ್ಪ ನೀರು ಕಡಿಮೆ ಇದೆ. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿದೆ? ಲಾಸ್ಟ್ ಇಯರ್ ಕಂಪೇರ್ ಮಾಡಿ ನೋಡಿದರೆ ಈ ಸ್ವಲ್ಪ ಈ ವರ್ಷ ಸ್ವಲ್ಪ ಕಡಿಮೆ. ಕಡಿಮೆ ದೊಡ್ಡ ಅಂಥ ದೊಡ್ಡ ಮಳೆ ಇಲ್ಲ, ಬಟ್ ಮಳೆ ಆಗಿದೆ ಅಷ್ಟು, ಅಂಥ ಪರಿ ದೊಡ್ಡ ಮಳೆ ಅಲ್ಲ. ನಿಮ್ಮ ಭಾಗದಲ್ಲಿ ಕೃಷಿ ಅಲ್ಲದೆ ಮತ್ತು ಬೇರೆ ಬೇರೆ ಏನಾದರೂ ಉದ್ಯೋಗದ ಮೂಲಗಳು ಏನಿದೆ? ಇಲ್ಲ ಸರ್, ಕೃಷಿನೇ ಮೇನ್ ನಮಗೆ. ನಿಮ್ಮ ಭಾಗದಲ್ಲಿ ಕೃಷಿನೇ ಮುಖ್ಯ. ಹಾಗಾಗಿ ಪರ್ಯಾಯ ಬೇರೆ ಉದ್ಯೋಗಗಳಿಲ್ಲದೆ ಇರೋದರಿಂದ ರೈತರು ಹೆಚ್ಚಾಗಿ ಈಗೇನು ರೈತರ ಕುಟುಂಬದ ಯುವಕರಾಗಿರ್ಬೋದು ಕೃಷಿಯಲ್ಲೇ ಅವರು ಹೆಚ್ಚಾಗಿ ಮುಂದುವರಿಲೇಬೇಕಾಗಿದೆ. ಹೌದು ಸರ್. ಸರ್, ಈಗ ನಿಮಗೆ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಗಳಾಗಿರ್ಬೋದು, ಇವುಗಳ ನಂಟು ಹೇಗಿದೆ? ಚೆನ್ನಾಗಿದೆ ಸರ್. ರೈತ ಸಂಪರ್ಕ ಕೇಂದ್ರದಿಂದ ಪೈಪ್ ಬೇಕಾಗಿತ್ತು, 30 ಪೈಪ್ ಸಬ್ಸಿಡಿಯಲ್ಲಿ ಪೈಪ್ ಕೊಟ್ಟಿದ್ದಾರೆ, ಹೊಲಕ್ಕೆ ಎಣ್ಣೆ ಹೊಡೆಯಕ ಪಂಪ್ ಕೊಟ್ಟಿದ್ದಾರೆ, ಹೋದ ವರ್ಷ ಥರ್ಡ್ ಪತ್ರೆ ತಗೊಂಡ್ಬಂದಿದ್ದೀವಿ. ರೈತ ಸಂಪರ್ಕ ಕೇಂದ್ರದಿಂದ ಚೆನ್ನಾಗಿದೆ ಸರ್, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದೆ, ಚಲೋ ಇದೆ. ಬೀಜ ಕೊಡ್ತಾರೆ, ಮೆಕ್ಕೆಜೋಳ ಬೀಜ, ಗೊಬ್ಬರ ಕೊಡ್ತಾರೆ, ಹೊಲಕ್ಕೆ ಕೊಡೆ ಎಣ್ಣೆ ಕೊಡ್ತಾರೆ, ಚೆನ್ನಾಗಿದೆ ಸರ್ ಅವ್ರು. ಆಮೇಲೆ ನಿಮಗೆ ಯಾವುದೇ ರೀತಿಯ ಬೆಳೆಗಳಿಗೆ ಸಮಸ್ಯೆಗಳು ಅಂದರೆ ರೋಗ ಸಮಸ್ಯೆ ಆಗಿರ್ಬೋದು ಏನಾಗಿರ್ಬೋದು, ತಜ್ಞರನ್ನು ಭೇಟಿ ಮಾಡ್ತಿರೋ ಅಥವಾ ನೀವೇ ನಿರ್ಧಾರ ಮಾಡಿಕೊಂಡು ಇಂಥ ಔಷಧಿಯನ್ನು ತರುವಂಥ ಪ್ರಯತ್ನ ಮಾಡ್ತಾರೆ, ಹೇಗೆ? ಈಗ ಪ್ರತಿ ಸಲ ತಜ್ಞರು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಒಂದು ಜಿಲ್ಲೆಗೆ ಒಬ್ಬರು ತಜ್ಞರು ಇರ್ತಾರೆ, ತಾಲೂಕಿಗೆ ಒಬ್ಬರು ಇರ್ತಾರೆ, ಅವ್ರಿಗೂ ಪ್ರತಿ ಊರಿಗೂ ಪ್ರತಿ ದಿನ ಒಬ್ಬೊಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದರೆ ಅವ್ರು ಪ್ರತಿ ಸಲ ಬಂದು ನೋಡೋಕೆ ಅವ್ರಿಗಾಗಲ್ಲ. ಸೊ ನಮ್ಮಲ್ಲೇ ಸೀನಿಯರ್ಸ್ ಇರ್ತಾರಲ್ಲ ನಮ್ಮ ಊರಾಗನ, ನುರಿತಂಥ ರೈತರನ್ನ ಕೇಳಿಕೊಂಡು ಇಂಥದ್ದು ಬಂದೈತಿ, ಇದಕ್ಕೆ ಯಾರು ರೋಗ ನೋಡ್ಬರ್ರಿ, ಇದಕ್ಕೆ ಯಾವ ಎಣ್ಣೆ ತರಬೇಕು ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರ್ತಾರಲ್ಲ ಅವ್ರನ್ನ ಕೇಳಿಕೊಂಡು ನಾವು ಮುಂದುವರಿತೀವಿ. ಮಣ್ಣು ಪರೀಕ್ಷೆ ತುಂಬ ಅಗತ್ಯವಾಗಿದೆ ಅನ್ನುವಂಥದ್ದು ಇತ್ತೀಚೆಗೆ ತಜ್ಞರ ಅಭಿಪ್ರಾಯ. ಅಂದರೆ ಈಗ ಕೃಷಿ ತಜ್ಞರಾಗಿರ್ಬೋದು, ಬೇಸಾಯ ತಜ್ಞರಾಗಿರ್ಬೋದು, ಅವರೆಲ್ಲರೂ ಹೇಳ್ತಾರೆ ಮಣ್ಣು ಪರೀಕ್ಷೆಯನ್ನು ಮಾಡಿಟ್ಕೊಳ್ಳಿ, ಅದರ ಫಲಿತಾಂಶದ ಮೇಲೆ ನೀವು ಭೂಮಿಗೆ ಗೊಬ್ಬರಗಳನ್ನು ಕೊಡುವುದು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಮಣ್ಣು ಪರೀಕ್ಷೆ ಮುಂದಾಗಿದ್ರೆ ಹೇಗೆ? ಹೌದು ಸರ್, ಗಂಗಾವತಿ ಮಾಡಿದ್ರಂತೆ ಮೊನ್ನೆ ಒಬ್ರು ನಮ್ಮ ಕಲ್ಲೂರಾಗಿರ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಹೋಗಿ ಟೆಸ್ಟ್ ಮಾಡಿಸ್ಕೊಂಬರೋಣ, ಅದಕ್ಕೆ ಸೂಕ್ತವಾದ ಬೆಳೆ ಬೆಳಿಬಹುದು ಅಂತೇಳಿ. ಅದ್ರ ಜೊತೆಗೆ ನೀರಿಂದು ಚೆಕ್ ಮಾಡಿಸಿದ್ರೆ ಫಿಶ್ ಮಾರ್ಕೆಟ್ ಮಾಡ್ಬೋದು, ಫಿಶಿಂಗ್ ಮಾಡಬಹುದು, ಚೆಕ್ ಮಾಡ್ಕೊಂಬರೋಣ ಅಂತ ಇದನ್ನು ಗಂಗಾವತಿಯಾಗ ಅದು ಲ್ಯಾಬೊರೇಟರಿ ಆಗಿದೆ ಅಂತ ಕೇಳಿದ್ದೀನಿ. ಬಟ್ ನಾವಿನ್ನೂ ಹೋಗಿಲ್ಲ, ನೆಕ್ಸ್ಟ್ ಮುಂಬರೋ ದಿನದಲ್ಲಿ ಹೋಗ್ಬೇಕನ್ನೋದಿದೆ. ಅಂದ್ರೆ ಇದುವರೆಗೂ ತಾವು ಮಣ್ಣು ಪರೀಕ್ಷೆ ಮುಂದಾಗಿಲ್ಲ? ಇಲ್ಲ ಸರ್, ಮಾಡಿಸಿಲ್ಲ. ಇನ್ಮೇಲೆ ಮುಂದಾಗಬೇಕಾ? ಮುಂದಾಗಬೇಕು ಸರ್, ಮಾಡಬೇಕು. ಸಾವಯವ ಕೃಷಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ಅಂದರೆ ರೈತರಿಗೆ ಒಂದು ಕಡೆಗೆ ಎಲ್ಲೋ ಈ ರಾಸಾಯನಿಕ ಗೊಬ್ಬರಗಳ ಒಳಸುರಿಯಿಂದಾಗಿ ಅವರಿಗೆ ಆರ್ಥಿಕ ಹೊರೆ ಹೆಚ್ಚಾಗ್ತಿದೆ ಅನ್ನೋ ಕಾರಣಕ್ಕಾಗಿ ನಾವು ಗಮನಿಸಿದ ಹಾಗೆ ರೈತರು ಒಂದಿಷ್ಟು ಸಾವಯವ ಕೃಷಿಗೆ ವಾಲ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೌದು ಸರ್, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಸಾವಯವ ಕೃಷಿ ಒಳ್ಳೆಯದು, ಆದರೆ ನಿಧಾನವಾಗಿ ಸಾವಯವ ಕೃಷಿಗೆ ಹೋಗೋದ್ರಿಂದ ಅವರು ಆರ್ಥಿಕ ಸಂಕಟಕ್ಕೆ ಒಳಗಾಗ್ತಾ ಇದ್ದಾರೆ. ಅದು ನಿಧಾನವಾಗಿ ಬೆಳೆಯುವಂತಹ ಬೆಳೆ, ಸಾವಯವ ಗೊಬ್ಬರ ಆಯಿತು, ಸಾವಯವ ಹಾಕೋದ್ರಿಂದ ಸ್ವಲ್ಪ ನಿಧಾನ, ಜನರಿಗೆ ಅದರ ಆರ್ಥಿಕ ಹೊರೆಯನ್ನು ತಡ್ಕೊಳ್ಳೋದಾಗದೇ ರಾಸಾಯನಿಕವಾಗಿ ಅದರ ಮೊರೆ ಹೋಗ್ತಾರೆ ರಾಸಾಯನಿಕ ಗೊಬ್ಬರಕ್ಕೆ. ಕೊನೆಯದಾಗಿ ನಮ್ಮ ರೈತ ಕುಟುಂಬದ ಯುವಕರಿಗೆ, ತಾವೊಬ್ಬ ಯುವ ರೈತರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ದಿಲ್ಲಿಗೆ ಹೋದ್ರೂ ಡೊಳ್ಳಿಗೆ ಒಂದೇ ಪೆಟ್ಟು, ನಮ್ಮ ನಮ್ಮ ಭೂಮಿ ನಾವ ಮಾಡ್ಕೊಂಡು ಹೋಗೋಣ, ಎಲ್ಲಿ ಬೇಕಲ್ಲಿ ಊರು ಬಿಟ್ಟು ಹೋಗೋದು ಬೇಡ ಅಂತೇಳಿ ಅವ್ರಿಗೆ ಹೇಳಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿ. ಎಲ್ಲಿಗೆ ಹೋದ್ರೂ ನಾವು ತಿನ್ನೋದು ಅದೇ ಅನ್ನನೇ, ಅದೇ ಜೋಳನೇ, ಅದೇ ರಾಗಿನೇ, ಅದೇ ಹೈನುಗಾರಿಕೆ. ಬೆಣ್ಣೆ ಬೇಕಂತಾರೆ ಎಮ್ಮಿ ಸಾಕಾಕೊಲ್ರು, ಎಮ್ಮಿ ಹಾಲು ಬೇಕಂತಾರೆ ಎಮ್ಮಿ ಮೇಸಾಕೊಲ್ರು, ದನ ಕಾಯೋರ್ ಅಂತ ಅಂದ್ಕೊಂಡು ಎಷ್ಟೋ ಜನ ಹೆಸಿಟೇಷನ್ ಮಾಡ್ಕೋತಾರೆ. ಹೆಸಿಟೇಷನ್ ಯಾವಾಗ ಅದು ಒಂದು ಏಜಿಗೆ ಬರೋಲ್ಲ ಇವರೆಗೂ ಬೇಕು, ಮುಂದಾದ್ರೂ ನಮ್ಮ ಹೊಲ ನಮ್ಮ ಮನೆ ನಮ್ಮ ಆರೋಗ್ಯ ಬೇಕು ಅಂದರೆ ಇವೆಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಪುಷ್ಪದಯವರೇ, ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಸಾಕಷ್ಟು ಯುವ ಜನರಿಗೆ ಸ್ಫೂರ್ತಿಯಾಗುವಂಥ ಮಾತುಗಳನ್ನು ಸಹಿತ ಹೇಳಿದಿರಿ. ಹೀಗೆ ಕೃಷಿಯಲ್ಲಿ ತಾವು ಉನ್ನತೋನ್ನತವಾಗಿ ಬೆಳೆಯಿರಿ, ಮತ್ತು ಹೆಚ್ಚು ಸಾವಯವ ಕೃಷಿಗೆ ಸ್ವಲ್ಪ ಹೆಜ್ಜೆಗಳನ್ನು ಇಡ್ತಾ ನಮ್ಮ ಇಡೀ ಪರಿಸರವನ್ನು ಮತ್ತು ಭೂಮಿಯನ್ನು ನಾವು ಕಾಪಾಡುವ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ ಅಂತ ಹೇಳ್ತಾ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆದವಟ್ಟೆ ಗ್ರಾಮದ ಯುವ ರೈತರಾದ ಪುಷ್ಪದಯ್ಯ ಆರ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್ ಅವರು. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತರಗಾಮ್ ಅಂತ ಹೇಳಿ, ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಾಂಧವರು, ಇವಾಗ ನಾನು ಬಳ್ಳಾರಿ ಜಿಲ್ಲೆಯ ಒಂದು ಹವಾಮಾನದ ಪರಿಸ್ಥಿತಿ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇವಾಗ ನಾವು ಹಿಂಗಾರಿನ ಒಂದು ಹಂಗಾಮಿನಲ್ಲಿ ನಮಗೆ ಪ್ರಾರಂಭಿಕ ಒಂದು ತಿಂಗಳಿನಲ್ಲಿ ಅಕ್ಟೋಬರ್ನಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಯ್ತು. ಅಂದ್ರೆ ಅದು ಮೊದಲನೇ ಒಂದು ವಾರದಲ್ಲಿ ಮಳೆ ಆಯ್ತು. ಆಮೇಲೆ ಈಗ ನಮಗೆ ಸುಮಾರು ಒಂದು 15 ದಿವಸದಿಂದ ಈ ಮಳೆ ಆಗ್ತಾ ಇಲ್ಲ. ಆದ್ರೂ ನಾವು ಈಗ ಹಿಂಗಾರಿನ ಒಂದು ಬೆಳೆಗಳ ಕಡಲೆ ಆಗಲಿ ಜೋಳವನ್ನು ಬಿತ್ತಿದ್ದೀವಿ. ಆಮೇಲೆ ಮುಂದಿನ ಒಂದು ವಾರದ ಒಂದು ಮುನ್ಸೂಚನೆ ನೋಡೋದಾದ್ರೆ ನಮಗೆ ಮುಂದಿನ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ಸ್ವಲ್ಪ ಮೋಡ ಕವಿದ ವಾತಾವರಣ, ತಂಪಾದ ಹವಾಗುಣ ಮುಂದುವರಿಯುವ ಸಾಧ್ಯತೆ ಇದೆ. ಸೊ ಈ ಒಂದು ಹವಾಮಾನದ ಮುನ್ಸೂಚನೆ ಇಟ್ಟುಕೊಂಡು ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಕಡಲೆ ಆಗಲಿ ಜೋಳ ಆಗಲಿ ಹಿಂಗಾರಿನ ಒಂದು ಬೆಳೆಗಳಲ್ಲಿ ತಾವು ಕಸ ಅನ್ನ ತೆಗಿಬೇಕಾಗತ್ತೆ. ಅದು ಕೈಯಿಂದ ಆಗಲಿ ಅಥವಾ ಇಂಟರ್ ಕಲ್ಟಿವೇಶನ್ ಅಂದ್ರೆ ಅಂತರ ಬೇಸಾಯ ಕ್ರಮಗಳಿಂದ ಆ ಒಂದು ಹೊಲಗಳನ್ನ ಸ್ವಚ್ಛ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನಮಗೆ ಮಳೆ ಬರುವ ಒಂದು ಸಾಧ್ಯತೆಗಳಿಲ್ಲ. ಆಲ್ರೆಡಿ ಏನು ನಮ್ಮ ಮಣ್ಣಿನಲ್ಲಿ ತೇವಾಂಶವಿದೆ ಅದು ಹಾಗೆ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನ್ ಪ್ರಾಬ್ಲಮ್, ಈ ಒಂದು ಕಡಿಮೆ ಉಷ್ಣಾಂಶ ಅಥವಾ ಚಳಿಯಿಂದ ನಮ್ಗೆನಾಗತ್ತೆ, ಕೆಲವೊಂದು ಬೆಳೆಗಳಲ್ಲಿ ಮೊಗ್ಗು ಮತ್ತು ಕಾಯಿ ಉದುರೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ, ನಾವು ಪ್ಲಾನೋಫಿಕ್ಸ್ ಅಂತ ಏನ ಸಿಗ್ತೈತಲ್ಲ, 0.25 ಮಿಲಿಮೀಟರ್, ಸೊ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಈ ಒಂದು ಹೂ ಉದುರುವುದನ್ನ ತಡೆಗಟ್ಟಬಹುದು. ಹಾಗೇನೆ ಸ್ವಲ್ಪ ಏನಾಗತ್ತೆ, ಮೋಡ ಕವಿದ ವಾತಾವರಣ, ಸ್ವಲ್ಪ ತುಂತುರು ಮಳೆ ಏನರ ಬರೋ ಸಮಯ ಇತ್ತಂದ್ರೆ ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಸ್ವಚ್ಛವಾದ ಆಕಾಶ ಇದ್ದಾಗ ತಾವು ಸಸ್ಯ ಸಂರಕ್ಷಣಾ ಸಿಂಪರಣೆಗಳನ್ನ ಕೈಗೊಂಡ್ರೆ ಉತ್ತಮ ಅಂತ ಹೇಳ್ಬಹುದು. ಆಮೇಲೆ ಕಡಲೆ ಯಾವಾಗ ಬಿತ್ತಬೇಕಪ್ಪ ಅಂತಂದ್ರೆ, ಸುಮಾರು ನಾವು ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೂ ಬಿತ್ತಬಹುದು ಅಂತ ಹೇಳ್ತೀವಿ. ಸೊ ಈ ಕಡಲೆ ಬಿತ್ತುವುದಕ್ಕಿಂತ ಮುಂಚೆ ನಾವು ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಒಳ್ಳೆ ಇಳುವರಿ ನಮ್ಗೆ ಬರ್ತೈತೆ. ಅದೆಷ್ಟಪ್ಪ ಅಂತಂದ್ರೆ, 500 ಗ್ರಾಂ ರೈಜೋಬಿಯಂ ಮತ್ತು 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಕೈಗೊಳ್ಬೇಕು. ಆಮೇಲೆ ಈಗ ಕಡಲೆಯಲ್ಲಿ ತಮಗೇನಾದ್ರೂ ಒಂದು ಅನುಭವದ ಪ್ರಕಾರ ಬಿತ್ತಿದ ಮೇಲೆ ಜಾಸ್ತಿ ಕಳೆ ಅಥವಾ ಕಸ ಬರ್ತೈತಿ ಅಂತ ತಾವೇನ್ರು ಅನ್ಕೊಂಡಿದ್ರೆ, ತಾವು ಕಸದಣ್ಣಿಯು ಸಹ ಸಿಂಪರಣೆ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ, ಪೆಂಡಿಮಿಥಿಲಿನ್ ಅಂತ ಸಿಗ್ತೈತಿ, 1.3 ಲೀಟರ್ 30 ಇಸಿ ರೂಪದಲ್ಲಿ ಸಿಗ್ತೈತಿ. ಇಲ್ಲಾಂದ್ರೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, 38.7 CS ರೂಪದಲ್ಲಿ ಸಿಗ್ತೈತಿ. ಅದು ಜಸ್ಟ್ 800 ML. ಸೊ ಅದು ಏನ್ ಮಾಡ್ಬೇಕಂದ್ರೆ, ಸುಮಾರು 300 ಲೀಟರ್ ಒಂದು ನೀರಿನಲ್ಲಿ ಬೆರೆಸಿ ನಾವು 1 ಎಕರೆಗೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ಕಳೆನಾಶಕವನ್ನು ನಾವು ಬಿತ್ತಿದ ದಿವಸ ಅಥವಾ ಮರುದಿವಸ ಮಾತ್ರ ಸಿಂಪರಣೆ ಮಾಡಬೇಕು. ಹಾಗೇನೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇತ್ತಂದ್ರೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತೆ. ಹಾಗೇನೆ ಈಗ ಹತ್ತಿ ಬೆಳೆಯಲ್ಲಿ ನಾವು ಬಂತಂತಂದ್ರೆ, ಹತ್ತಿ ಬೆಳೆ ಸ್ವಲ್ಪ ಲೇಟ್ ಆಗಿ ಯಾರು ನಾಟಿ ಮಾಡಿರ್ತೀರಾ, ಅದಕ್ಕೆ ನಮ್ಗೇನಾಗತ್ತೆ, ಇನ್ನೂ ಸ್ವಲ್ಪ ಹೂವಾಡುವ ಕಾಯಿ ಕಟ್ಟುವ ಒಂದು ಹಂತದಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಸೊ ಅದು ಯಾಕಪ್ಪ ಅಂತಂದ್ರೆ, ಥ್ರಿಪ್ಸ್ ನುಸಿಯಿಂದ ಅದು ಬರ್ತಾ ಇದೆ. ಸೊ ನಾವು ಥ್ರಿಪ್ಸ್ ನುಸಿ ಕಂಟ್ರೋಲ್ ಮಾಡ್ಲಿಕ್ಕೆ ಥಯಾಮೆಥಾಕ್ಸಾಮ್ ಅಂತ ಇದೆ, ಅದನ್ನಾದ್ರೂ ಸಿಂಪರಣೆ ಮಾಡಬಹುದು, 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ. ಇಲ್ಲಪ್ಪ ಅಂತಂದ್ರೆ, ಒಂದು 2 ಕೆಮಿಕಲ್ ಇರೋ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ನಮ್ಮ ಮಾರ್ಕೆಟ್ ನಲ್ಲಿ, ಅದೇನಂದ್ರೆ 1 ಮಿಲಿಲೀಟರ್ ಪೈರಿ ಪ್ರಾಕ್ಸಿಫೆನ್ ಮತ್ತು ಡೈಪೆಂಥುರಾನ್. ಸೊ ಈ ಡೈಪೆಂಥುರಾನ್ ಮತ್ತು ಪೈರಿ ಪ್ರಾಕ್ಸಿಫೆನ್ ಅನ್ನೋ ಒಂದು ಕೆಮಿಕಲ್ ಅನ್ನ ತಾವು ಸಿಂಪರಣೆ ಮಾಡಿದ್ರೆ ಈ ಒಂದು ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗನ ತಾವು ಹತೋಟಿ ಮಾಡಬಹುದು. ಹಾಗೇನೆ ಈಗ ಕೆಂಪು ಬಣ್ಣ ಅಥವಾ ಇಟ್ಟಂಗಿ ರೋಗ ಈ ತರ ಏನರ ಕಾಣಿಸ್ಕೊಂತಪ್ಪ ಅಂತಂದ್ರೆ, ಅದು ನಾವು ಏನ್ ಮಾಡ್ಬೇಕಂದ್ರೆ, ಮೆಗ್ನೀಸಿಯಂ ಸಲ್ಫೇಟ್ ಸಿಂಪರಣೆ ಮಾಡ್ಬೇಕಾಗತ್ತೆ. 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 99 ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಹೂವಾಡುವ ಹಂತ ಮತ್ತು ಕೈ ಕಟ್ಟುವ ಹಂತ ಹಾಗೂ ಕೈ ಬಲಿಯುವ ಹಂತ ಅಂದ್ರೆ 3 ಸಲ ನಾವು ಇದರ ಒಂದು ಸಿಂಪರಣೆ ಮಾಡಿದ್ರೆ ಹತ್ತಿಯಲ್ಲಿ ಇದು ಕೆಂಪು ರೋಗ ಅಥವಾ ಎಲೆ ಕೆಂಪಾಗುವಿಕೆಯನ್ನ ನಾವು ಹತೋಟಿ ಮಾಡಬಹುದು. ಎಷ್ಟು ಅಂದ್ರೆ 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ 1 ಲೀಟರ್ ನೀರಿಗೆ. ಹಾಗೇನೆ ಈಗ ನಾವು ತೊಗರಿ ಬೆಳೆಯಲ್ಲಿ ಆಲ್ಮೋಸ್ಟ್ ಹೂವಾಡುವ ಒಂದು ಹಂತ ತಲುಪಿದೆ, ಸ್ವಲ್ಪ ಆಲ್ರೆಡಿ ಕಾಯಿನೂ ಸಹ ಕಟ್ತಾ ಇದ್ದೇವೆ ಕೆಲವೊಂದು ಬೆಳೆಗಳಲ್ಲಿ. ನಾವು ಮೊದಲನೇಕ ಪ್ರಾರಂಭಿಕ ಹಂತದಲ್ಲಿ ಒಂದು ಹೂವಾಡುವ ಹಂತದಲ್ಲಿ ಏನಾಗುತ್ತೆ, ಅಲ್ಲಿ ನಾವು ಪ್ರತಿಷ್ಠ 50% ಹೂವು ಏನರ ಬಿಟ್ಟಾಗ ನಾವು ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಅದ್ ಯಾವ್ದಂದ್ರೆ 2 ಮಿಲಿಲೀಟರ್ ಪ್ರೊಪನೋಪಾಸ್ ಇಲ್ಲಾಂದ್ರೆ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬಹುದು. ಹಾಗೇನೆ ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಸಂಶೋಧನೆ ಮಾಡಿದ್ದಾರೆ. ಆ ಒಂದು ಪ್ರಾಡಕ್ಟ್ ಅನ್ನ ಸಹ ತಾವು ಸಿಂಪಡಣೆ ಮಾಡಬಹುದು. ಅದು ಯಾವಾಗಪ್ಪ ಅಂತಂದ್ರೆ ತೊಗರಿ ಬೆಳೆ ಸುಮಾರು 50%ದಷ್ಟು ಹೂವಾಡುವ ಒಂದು ಹಂತದಲ್ಲಿ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಸಿಂಪಡಣೆ ಮಾಡಬಹುದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ. ಅದು ನಾವು ಒಂದ್ಸಲ ಮಾಡಿದ್ಮೇಲೆ ಮತ್ತೊಂದ್ಸಲ ಇನ್ನೊಂದು ಸಿಂಪರಣೆಯನ್ನ 15 ದಿವಸಗಳ ನಂತರ ಮತ್ತೊಂದ್ಸಲ ಮಾಡ್ಬೇಕಾಗತ್ತೆ. ಸೊ ಇದು ಏನ್ ಮಾಡ್ತೈತೆ ಅಂದ್ರೆ ಪೋಷಕಾಂಶಗಳನ್ನ ಸಪ್ಲೈ ಮಾಡ್ತಾ ಇರತ್ತೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ಹಿಂಗಾರಿ ಜೋಳ ಬಿತ್ತಿದ್ಮೇಲೆ ತಮಗೇನಾದ್ರೂ ಕಳೆ ಏನಾರ ಕಂಡು ಬಂತಂದ್ರೆ ಅದಕ್ಕೆ ನಾವು ಕಳೆನಾಶಕವಾಗಿ ಅಟ್ರಾಜಿನ್ ಅಂತ ಸಿಂಪರಣೆ ಮಾಡಬಹುದು. ಅದನ್ನು ಸಹ ನಾವು ಬಿತ್ತಿದ ದಿವಸ ಅಥವಾ ಮರುದಿವಸ ಸಿಂಪರಣೆ ಮಾಡಿದ್ರೆ ನಾವೊಂದು ಕಳೆಯನ್ನ ಹತೋಟಿ ಮಾಡಬಹುದು. ಅದೆಷ್ಟಂದ್ರೆ 0.4 ಗ್ರಾಂ. ಆಮೇಲೆ ಗೋವಿನ ಜೋಳದಲ್ಲಿ ನಮಗೆ ಸೈನಿಕ ಹುಳು ಬರ್ತಾ ಇರುತ್ತೆ. ಸೈನಿಕ ಹುಳಿನ ಒಂದು ನಾವು ಹತೋಟಿಗಾಗಿ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇಲ್ಲಪ್ಪ ಅಂತಂದ್ರೆ 0.3 ಗ್ರಾಂ ಎಮಾಮೆಕ್ಟಿನ್ ಬೆಂಜೋಯೇಟ್ 5 SG ರೂಪದಲ್ಲಿ ಸಿಗ್ತೈತೆ. ಸೊ ಇದನ್ನಾದ್ರೂ ತಾವು ಸಿಂಪರಣೆ ಮಾಡಬಹುದು. ಆಮೇಲೆ ಶೇಂಗಾದಲ್ಲಿ ಆಲ್ರೆಡಿ ಈಗ ಕಟಾವು ಆಗಿದೆ. ಸೊ ಚೆನ್ನಾಗಿ ಒಣಗಿಸಿ ತಾವು ಶೇಖರಣೆಯನ್ನ ಮಾಡಬಹುದು. ಆಮೇಲೆ ಈಗ ಸೂರ್ಯಕಾಂತಿ ಬಿತ್ತು ಸಮಯದಲ್ಲಿ ನಮಗೇನಾಗುತ್ತೆ ಸರ್ವೆ ಸಾಮಾನ್ಯವಾಗಿ ತಾವು ರಸಗೊಬ್ಬರಗಳನ್ನ ಬಳಸ್ತಾ ಇರ್ತೀರ. ಅದರ ಜೊತೆಗೆ ನಾವು 4 kg ಸತುವಿನ ಸಲ್ಫೇಟ್ ಬಳಸಿದ್ರೆ ನಮಗೆ ಉತ್ತಮ ಒಂದು ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಹಾಗೇನೆ ಈಗ ನಾವು ಮೆಣಸಿನಕಾಯಿಗೆ ಬಂದ್ರೆ ಅದು ಸಹ ಈ ಒಂದು ಮೋಡ ಕವಿದ ವಾತಾವರಣದಲ್ಲಿ ಹೂವು ಸಣ್ಣ ಸಣ್ಣ ಕಾಯಿ ಉದುರುವ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕೂ ಸಹ ತಾವು 0.25 ml ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ ಸಿಂಪರಣೆ ಮಾಡಬಹುದು. ಸೊ ಇದರಿಂದ ಅದರನ್ನ ಹತೋಟಿ ಮಾಡ್ತೈತೆ. ಆಮೇಲೆ ಈಗ ಮೋಡ ಕವಿದ ವಾತಾವರಣದಲ್ಲಿ ನಮ್ಗೇನಾಗುತ್ತೆ ಮೆಣಸಿನ ಗಿಡದಲ್ಲಿ ಇನ್ನೊಂದು ಬೂದಿ ರೋಗ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ 0.4 ಗ್ರಾಂ ಮೈಕ್ಲೋ ಬಿಟಾನಿಲ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಆಮೇಲೆ ಜಾನುವಾರುಗಳನ್ನ ನಾವು ಈ ಒಂದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸ್ವಲ್ಪ ಉಷ್ಣಾಂಶದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಚಳಿ ಜಾಸ್ತಿ ಆಗುವ ಸಾಧ್ಯತೆಗಳಿದಾವೆ. ಅದಕ್ಕೆ ಒಂದು ಒಳ್ಳೆಯ ರಕ್ಷಣೆಯಾಗಿ ಒಳ್ಳೆ ಕೊಟ್ಟಿಗೆ ಅಥವಾ ಅದಕ್ಕೆ ಒಂದು ಮನೆಯನ್ನ ತಯಾರಿಸಿ ಅವಕ್ಕ ಬೆಚ್ಚಗಿನ ಒಂದು ವಾತಾವರಣದಲ್ಲಿ ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ರೈತ ಬಂದವ್ರೆ ಈಗ ನಮಗೆ ಮುಂದಿನ ಒಂದು ವಾರದಲ್ಲಿ ಮಳೆ ಅಷ್ಟೊಂದು ಬರುವ ಒಂದು ಸಾಧ್ಯತೆಗಳಿಲ್ಲ. ಸೊ ಅದಕ್ಕೆ ಅನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ ಕಹಿ ಒಗರು ಪದಾರ್ಥ ವರ್ಜಿಸಿ, ತಂಪು ಪಾನೀಯ ನಿಷಿದ್ಧ, ಬಿಸಿನೀರು ಸೇವನೆ ದೇಹಕ್ಕೆ ಅಭ್ಯಂಜನ ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರೇ, ಇನ್ನು ಕೃಷಿ ಗೀತೆಗಳನ್ನು ಕೇಳೋಣ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ